ಚುನಾವಣಾ ಆಯೋಗ ಮತದಾರರಿಗೆ ಬೇಕಾದ ಎಲ್ಲ ಸೌಕರ್ಯನ ಒದಗಿಸ್ತಾನೇ ಇರುತ್ತೆ, ಅದಕ್ಕೋಸ್ಕರ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಈಗ ಒಟ್ಟಾರೆ ಹೇಳೋದಾದ್ರೆ, ಪ್ರತಿಯೊಬ್ಬ ಮತದಾರನ ಅವಶ್ಯಕತೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡೇನೆ ಚುನಾವಣಾ ಆಯೋಗ ಸಾಕಷ್ಟು ತಯಾರಿಯನ್ನ ಮಾಡಿರುತ್ತೆ. ಹೀಗಿರುವಾಗ ನಾವು ಈ ಪ್ರಯತ್ನನ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಹೇಳಿ ಬನ್ನಿ, ನಾವೆಲ್ಲರೂ ಮುಂದೆ ನಿಂತು ಈ ಚುನಾವಣಾ ಉತ್ಸವವನ್ನು ಆಚರಿಸೋಣ. ಅಂಕಲ್, ಇನ್ನೊಂದು ವಿಚಾರ ಹೇಳೋದಿದೆ. ಓ ಹೌದಾ, ಏನಮ್ಮ ಅದು ಕಲ್ಪನಾ? ಮುಂದಿನ ಚುನಾವಣೆಯಲ್ಲಿ ಆದರ್ಶ ಮತದಾನ ಕೇಂದ್ರದ ಆಯ್ಕೆ ಸ್ಪರ್ಧೆನೂ ನಡೀತಾ ಇದೆ. ಇದಕ್ಕೆ ನಮ್ಮ ಹಳ್ಳಿಯ ಯುವಕರ ತಂಡ ತಯಾರಾಗ್ತಾ ಇದೆ. ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದ್ದಾರೆ ಗೊತ್ತಾ ಅಂಕಲ್? ಭೇಷ್, ಇದು ಒಳ್ಳೆ ಸುದ್ದಿ. ಭಾರತ ಚುನಾವಣಾ ಆಯೋಗದ ಮತದಾತ ಜಂಕ್ಷನ್ ಕಾರ್ಯಕ್ರಮ ನಿಮ್ಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯ ಸಲಹೆಗಳಿಗೆ ಸ್ವಾಗತ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಚುನಾವಣೆಗೆ ಸಂಬಂಧಿಸಿದ ಯಾವುದೇ ವಿಷಯದ ಸಂಕ್ಷಿಪ್ತ ಪರಿಚಯ, ಆಮೇಲೆ ನಂತರ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಸ್ವರಚಿತ ಯಾವುದೇ ಗೀತೆ ಅಥವಾ ಕವಿತೆಯ 1 ನಿಮಿಷದ ರೆಕಾರ್ಡಿಂಗ್ ಅನ್ನ ನಮಗೆ ಕಳಿಸಿ. ನಮ್ಮ ನಿರ್ಣಾಯಕ ಮಂಡಳಿ ಮೂಲಕ ಆಯ್ಕೆಯಾದ್ರೆ ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ಭಾರತ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ 7 ಮತ್ತು 9 ತರಗತಿಯ ವಿದ್ಯಾರ್ಥಿಗಳಾದ ಶೌರ್ಯ ಮತ್ತು ವಂಶಿಕ ಒಂದು ಸ್ಲೋಗನ್ ಅನ್ನ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಓಹೋ, ನಾವು ನಮ್ಮ ಬಾಲ್ಯವನ್ನ ನೆನಪಿಸ್ಕೊಳ್ತಾ ಇದ್ವಲ್ಲ, ನೋಡು ನಮ್ಮ ಕಾರ್ಯಕ್ರಮನ ಸ್ಫೂರ್ತಿಯಿಂದ ಮಕ್ಕಳು ಸಹ ಕೇಳಿ ಎಂಟ್ರಿ ಕಳಿಸಿದ್ದಾರೆ. ಇಟ್ಸ್ ಸೋ ವೆರಿ ನಾಸ್ಟಾಲ್ಜಿಕ್ ಗೊತ್ತಾ? ಬಾ ಕೇಳೋಣ. ಮೇರಾ ನಾಮ ಶೌರ್ಯ ಹೇ, ಮೈ ಕಕ್ಷಾ 7ವೀ ಕಾ ಛಾತ್ರ ಹೂ. ಮೇರಾ ನಾಮ ವಂಶಿಕಾ ಹೇ, ಮೈ ಕಕ್ಷಾ 9ವೀ ಕಿ ಛಾತ್ರಾ ಹೂ. ಹಮ್ ಆಪ್ ಸಭಿ ಸೇ ಅಪೀಲ್ ಕರ್ತೆ ಹೇ ಕಿ ಕೃಪಯಾ ಆಪ್ ಸಭಿ ವೋಟ್ ಡಾಲ್ನೇ ಜಾಯೆ. ವೋಟ್ ಡಾಲ್ನೇ ಜಾವ್ ಸಭಿ, ಅಚ್ಛಾ ಉಮೀದ್ವಾರ್ ಪಾವ್ ತಭಿ. ನಾ ಜಾವೋಗೇ ತೋ ನಾ ಪಾವೋಗೇ ವಿಕಾಸ್ ಸಹಿ. ಯೇ ಆಪ್ಕಾ ಹಕ್ ಹೇ, ಕರ್ತವ್ಯ ಹೇ, ನಿಭಾವ್ ಸಭಿ. ಧನ್ಯವಾದ್. ಭೇಷ್, ವಂಶಿಕಾ ಹಾಗೂ ಶೌರ್ಯ, ಎಷ್ಟು ಒಳ್ಳೆ ಸ್ಲೋಗನ್ ನಮಗೆಲ್ಲ ಕಳಿಸಿದೀರಾ. ಹೌದು ಹೌದು, ಇಂದಿನ ಕಾರ್ಯಕ್ರಮ ಮುಗಿಸೋ ಮೊದಲು ಕಳೆದ ಸಂಚಿಕೆಯ ವಿಜೇತರ ಬಗ್ಗೆ ತಿಳಿಸ್ಬಿಡೋಣ ಅಲ್ವಾ? ಹೌದು, ಇದು ನಮ್ಮ ಕಾರ್ಯಕ್ರಮದ ಮುಖ್ಯವಾದ ಭಾಗ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆ ಅಂತಂದ್ರೆ, ನ್ಯಾಷನಲ್ ವೋಟರ್ಸ್ ಡೇ ಅಂದ್ರೆ ರಾಷ್ಟ್ರೀಯ ಮತದಾರ ದಿವಸ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದ್ವಿ. ಉತ್ತರ 2011 ಅಂದ್ರೆ ರಾಷ್ಟ್ರೀಯ ಮತದಾರರ ದಿವಸ ಪ್ರಾರಂಭವಾದ ವರ್ಷ 2011. ಸರಿ ಉತ್ತರ ಕಳಿಸಿದ ಕೇಳಿಗರಲ್ಲಿ ಆಯ್ಕೆಯಾದ ನಮ್ಮ ಭಾಗ್ಯಶಾಲಿ ವಿಜೇತರು ರೇಣುಜಾ, G73, Section 20, ನೋಯ್ಡಾ, ಪಿನ್ಕೋಡ್ 201301. ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ನಿಮಗೆ ಅತಿ ಶೀಘ್ರದಲ್ಲೇ ತಲುಪುತ್ತೆ. ಇನ್ನು ಈ ಸಂಚಿಕೆಯ ಪ್ರಶ್ನೆ ಕೇಳಬೇಕಲ್ಲ ಭಾರತ್? ಹೌದು, ಇಂದಿನ ಪ್ರಶ್ನೆ ಹೀಗಿದೆ. ಮತದಾರರ ಸೌಕರ್ಯಕ್ಕಾಗಿ ಮತಗಟ್ಟೆಯನ್ನ ಯಾವ ಮಹಡಿಯಲ್ಲಿ ಮಾಡುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ, ಮತಗಟ್ಟೆಯನ್ನು ಯಾವ ಮಹಡಿಯಲ್ಲಿ ಮಾಡುತ್ತಾರೆ? ನೀವು ನಿಮ್ಮ ಉತ್ತರವನ್ನು ಬರುವ ಸೋಮವಾರದ ಒಳಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9990313950ಗೆ ಕಳುಹಿಸಬಹುದು. ಹೊರಡೋಕ್ ಮುಂಚೆ ಮತ್ತೊಂದು ಮುಖ್ಯ ವಿಚಾರ, ನಮಗೆ ಬರುವ ಹಲವಾರು ಸಂದೇಶಗಳಲ್ಲಿ ಸರಿ ಉತ್ತರನೂ ಇರುತ್ತೆ, ಆದ್ರೆ ಹೆಸರು ವಿಳಾಸ ವಿವರಗಳು ಇರೋದಿಲ್ಲ. ಆದ್ರಿಂದ ನಿಮ್ಮಲ್ಲಿ ನಮ್ಮ ಕೋರಿಕೆ ಏನು ಅಂತಂದ್ರೆ, ನಿಮ್ಮ ಉತ್ತರದ ಜೊತೆಗೆ ಸಂಪೂರ್ಣ ವಿವರಗಳು ಇರುವಂತಹ ಸಂದೇಶವನ್ನ ಕಳುಹಿಸಿ. ಇದರಿಂದ ಬಹುಮಾನಕ್ಕೆ ನಿಮ್ಮ ಸಂದೇಶವನ್ನ ಆಯ್ಕೆ ಮಾಡೋದಕ್ಕೆ ಸಹಾಯವಾಗುತ್ತೆ. ಭಾರತಿ, ನಾನು ಸಹ ಒಂದ್ ವಿಚಾರ ಹೇಳಬೇಕು. ಏನದು? ಕೇಳುಗ್ರೆ, ನೀವು ಸಂದೇಶ ಏನೋ ಕಳಿಸ್ತೀರಿ, ಬಹುಮಾನ ಈ ಬಾರಿ ಅಕಸ್ಮಾತ್ ನಿಮ್ಗೆ ಸಿಗದಿದ್ರೆ ಬೇಜಾರ್ ಮಾಡ್ಕೋಬೇಡಿ, ಮುಂದಿನ ಬಾರಿ ಖಂಡಿತ ಪ್ರಯತ್ನಿಸಿ, ವಿಶ್ವಾಸ ಇಡಿ ಅಲ್ವಾ ಭಾರತಿ? ಸರಿಯಾಗಿ ಹೇಳಿದೆ ಭಾರತ್. ಇನ್ನು ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ. ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭಾರತ ಚುನಾವಣಾ ಆಯೋಗದ ನಮ್ಮ ಕಾರ್ಯಕ್ರಮ ಮತದಾತ ಜಂಕ್ಷನ್ ನಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ರೇವತಿ ಶೆಟ್ಟಿ, ನಿರ್ಮಾಣ PM ಜಗದೀಶ್ ಹಾಗೂ MS ಅನುಪಮಾ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು

ಪಲ್ಲವ ಪಲ್ಲವಿಯ ಎದೆ ಗುನುಗುತ್ತಿದೆ, ಅದು ಪ್ರೀತಿ ಎನಿಸುತ್ತಿದೆ. ನವ ಪಲ್ಲವಿಯ ಎದೆ ಗುನುಗುತ್ತಿದೆ, ಅದು ಪ್ರೀತಿ ಎನಿಸುತ್ತಿದೆ. ಸವಿ ಮಾತುಗಳು ಮನ ಸೆಳೆಯುತ್ತಿವೆ, ದನಿಗೂಡಿಸಿ ಅವಸರಿಸಿ. ಹೊಸ ಭಾವಗಳು ಜನಿ ಜನಿಸುತ್ತಿದೆ, ಒಂದಾಗಲು ಉಪಕರಿಸಿ. ಉಸಿರಿರುವ ಪಲ್ಲವಿಯ ಎದೆ ಗುನುಗುತ್ತಿದೆ, ಅದು ಪ್ರೀತಿ ಎನಿಸುತ್ತಿದೆ. ನವ ಪಲ್ಲವಿಯ ಎದೆ ಗುನುಗುತ್ತಿದೆ, ಅದು ಪ್ರೀತಿ. ಕಲ್ಪನೆ ಮನಗಳಿಗೆ ಅನುಕರಣ ವ್ಯಾಕರಣ ಇಲ್ಲ ಪಲ್ಲವಿಗೆ. ಅನುಭವವೇ ಬರಿ ಅನುಭವವೇ, ನವ ಪಲ್ಲವಿಯ ಎದೆ ಗುನುಗುತ್ತಿದೆ, ಅದು ಪ್ರೀತಿ ಎನಿಸುತ್ತಿದೆ. ನವ ಪಲ್ಲವಿಯ ಎದೆ ಗುನುಗುತ್ತಿದೆ, ಅದು ಪ್ರೀತಿ ಎನಿಸುತ್ತಿದೆ. ಸವಿ ಸ್ಪರ್ಶಗಳು ಮಾತಾಡುತ್ತಿದೆ, ಸವಿ ಮೌನವ ಹಂಬಲಿಸಿ. ಹೊಸ ನೋಟಗಳು ಜಗವೆಲ್ಲವ ಸಿಂಗರಿಸಿ ಕನಸಿರುವ ಕಣ್ಣಿನಲ್ಲಿ ಯುಗ ಯುಗಗಳ ಸಾಗರಿ ಯುಗ ಯುಗಗಳ ಸಾಗರಿ. ನವ ಪಲ್ಲವಿಯ ಎದೆ ಗುನುಗುತ್ತಿದೆ, ಅದು ಪ್ರೀತಿ ಎನಿಸುತ್ತಿದೆ. ನವ ಪಲ್ಲವಿಯ ಎದೆ ಗುನುಗುತ್ತಿದೆ. ಇನ್ನು ಮುಂದೆ ಕೇಳಿ ಸೌಮ್ಯ ರಾವ್ ಹಾಗೂ ಉದಿತ್ ನಾರಾಯಣ್ ಅವರ ಸ್ವರದಲ್ಲಿ ಬಿಂದಾಸ್ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ಗುರು ಕಿರಣ್. ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಎಂಥನೋರು ಆಸೆಯಾರು ತಂದೋರು ಈ ಪ್ರೀತಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಬಚ್ಚಿಗೂಡಿನಲ್ಲಿ ಕದ್ದು ಮುಚ್ಚಿ ಬಂಗಾರಿಯೇ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಆ ಕ್ಷಣ ಸಾರ್ಥಕ ಜೀವನ ನೀ ಕೊಟ್ಟ ಕಾಣಿಕೆ ಹಿಂಗೆ ಬಚ್ಚಿಟ್ಟು ನನ್ನೊಳಗೆ ಒಂದು ಪ್ರೇಮ ಸಿಂಧು ನನಗೆ ಎಂದೆಂದಿಗೂ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥ ನೂರು ಆಸೆಯಾರು ಅಂದೂರು ಈ ಪ್ರೀತಿ ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಸಾವಿರ ಬೋಲೆ ನಿಂಗಾಗಿ ಗೀಚಿದರು ಹೇಳಲು ಆಗದು ಪ್ರೀತಿಯೇ ಅಂತದು ನಿನ್ನ ಸೇರಿ ಬಾಳದಾರಿ ನಡಿವೆ ಎಂದೆಂದಿಗೂ ಬಚ್ಚಿ ಗುಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥನೋರು ಆಸೆಯಾರು ಅಂದೋರು ಈ ಪ್ರೀತಿ ಬಚ್ಚಿ ಜೋಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥನೋರು ಆಸೆಯಾರು ಅಂದೋರು ಈ ಪ್ರೀತಿ. ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಇದೊಂದು ಪ್ರಕಟಣೆ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 11/2/2023 ಆಯೋಜಿಸಿರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು,